ಅಷ್ಟವರಣ ಇಷ್ಟಾತ ತಿರಲಾಕ ಅಷ್ಟವರಣ ಇಷ್ಟಾತ ತಿರಲಾಕ ಜ್ಞಾನದ ಶಲ್ಯ ಸುತಕೋ ಜ್ಞಾನದ ಶಲ್ಯ ಸುತಕೋ ಗುರು ಬೇಕಾದರೆ ತನುಮಾನ ಧನವನು ಈ ಮೂರ ಗುರವಿಗೆ ಕೊಟಕೋ ನಿನಗ ಸಿಗತದ ಅಮೃತದ ಗುಟಕೋ ಓ ನಮ ಶಿವಾಯ ಸಿಗ್ರದಿ ಜಾಗ್ರದಿ ಓ ನಮ ಶಿವಾಯ ಸಿಗ್ರದಿ ಜಾಗ್ರದಿ ಮಂತ್ರವ ನುಡಿ ಪಟ ಪಟಕೋ ಮಂತ್ರವ ನುಡಿ ನೀನು ಪಟ ಪಟಕೋ ಭವದಾಟಲಾಕ ಭವ ಶುದ್ಧಿರಬೇಕು ಭವದಾಟಲಾಕ ಭವ ಶುದ್ಧಿರಬೇಕು ಭಕ್ತಿ ಸಂಗಡ ಕಟಕೋ ಭಕ್ತಿ ಸಂಗಡ ಕಟಕೋ ಗುರು ಬೇಕಾದರೆ ತನುಮನ ಧನವನು ಈ ಮೂರ ಗುರವಿಗೆ ಕೊಟಕೋ ನಿನಗ ಸಿಗತದ ಅಮೃತದ ಗುಟಕೋ ಸ್ಥೂಲ ಸೂಕ್ಷ್ಮ ಕಾರಣ ಇವು ಮೂರು ಹೆಂಗ ತಿಳಿಯಬೇಕ ನೆನಪಿಟಕೋ ತಿಳಿದು ಅಳಿಯ ಮ್ಯಾಲೆ ತಿಳಿದು ಅಳಿದ ಮ್ಯಾಲೆ ಅಳಿದು ಉಳಿದ ಮ್ಯಾಲೆ ಒಪ್ಪೂತಿ ಗುರವಿನ ಮಟಕೋ ಒಪ್ಪೂತಿ ಗುರವಿನ ಮಟಕೋ ಗುರು ಬೇಕಾದರೆ ತನುಮನ ಧನವನು ಈ ಮೂರ ಗುರವಿಗೆ ಕೊಟಕೋ ಸಿಗತದ ಅಮೃತದ ಗುಟಕೋ ಗುರುಮನಿ ದಾರಿ ಗುಪ್ತದಾಗೈತಿ ಗುರುಮನಿ ದಾರಿ ಗುಪ್ತದಾಗೈತಿ ತಿಳಿಯಂದಿ ತಟ ತಟಕೋ ತಿಳಿಯಂದಿ ತಟ ತಟಕೋ ಅಲ್ಲ ಖುಷಿಯಲ್ಲ ಕೊಳ್ಳೋರ ಹುಸೇನ ಹೇಳ್ಯಾನ ಖುಷಿಯಲ್ಲ ಕೊಳ್ಳೋರ ಹುಸೇನ ಹೇಳ್ಯಾನ ಹಸನಾಗಿ ನೀ ಕೂದಿ ಬಿಟಕೋ ಹಸನಾಗಿ ನೀ ಕೂದಿ ಬಿಟಕೋ ಗುರು ಬೇಕಾದರೆ ಗುರು ಬೇಕಾದರೆ ತನುಮನ ಧನವನು ಈ ಮೂರು ಗುರವಿಗೆ ಕೊಟಕೋ ಸಿಗ್ತದ ಅಮೃತದ ಗುಟಕೋ ಸಿಗ್ತದ ಅಮೃತದ ಸೇವಾ ಮಾಡಿದರ ಮೇವ ಸಿಗತದ ಸೇವಾ ಮಾಡಿದರ ಮೇವ ಸಿಗತದ ಸದ್ಯ ಮಧ್ಯಾಹ್ನದ ಊಟಕೋ ಸದ್ಯ ಮಧ್ಯಾಹ್ನದ ಊಟಕೋ ಗುರು ಬೇಕಾದರೆ ತನುಮಾನ ಧನವನು ಈ ಮೂರ ಗುರವಿಗೆ ಕೊಟಕೋ ಸಿಗತದ ನಿನಗೆ ಸಿಗತದ ನಿನಗೆ ಸಿಗತದ ನಿನಗೆ ಅಮೃತದ ಗುಟಕೋ ಏಕತಾರಿ ಪದಗಳನ್ನು ಕೇಳುತ್ತಿದ್ದೀರಿ ಬಿಡತಿ ನೀ ದೇಹ ಬಿಡತಿ ಬಿಡತಿ ನೀ ದೇಹ ಬಿಡತಿ ಬಿಡತಿ ನೀ ದೇಹವ ಕೊಡುತ್ತೇನಿ ಭೂಮಿಗೆ ಬಿಡತೇನಿ ದೇಹವ ಕೊಡುತ್ತೇನಿ ಭೂಮಿಗೆ ಹಿಡಿತೇನಿ ಮಹಿಮರ ನಡತೆಯ ಹಿಡಿದು ಹಿಡಿತೇನಿ ಮಹಿಮರ ನಡತೆಯ ಹಿಡಿದು ಬಿಡತೇನಿ ದೇಹ ಬಿಡತೇನಿ ಬಿಡತೇನಿ ದೇಹ ಬಿಡತೇನಿ ಕರುಣದಿ ಕರ್ಮದ ದುರಿತವ ಕಳೆದು ಮರಣವಳಿದು ಮಾಯೆ ಪರವಶನಾಗದೆ ಕರುಣದಿ ಕರ್ಮದ ದುರಿತವ ಕಳೆದು ಕಾರಣವಳಿದು ಮಾಯೆ ಪರವಶನಾಗದೆ ಬಿಡತೆ ನೀ ದೇಹ ಬಿಡತೆ